ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ 85 ಮತ್ತು ಬಳ್ಳಾರಿ ಜಿಲ್ಲೆ ಒಳಗೆ ಶೇಕಡ 65% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಚದುರಿದಂಗ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡಿದುಕೊಂಡು ಬಹುತೇಕ ವ್ಯಾಪಕವಾಗಿ ಮಳೆ ಆಗಬಹುದು, ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನು ನಾವು ಮಾಡಬಹುದು. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕು ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದ್ರಲ್ಲ, ಈಗ ಕೇಳಿ ಸಣ್ಣಾಟ ಸತ್ಯವಾನ ಸಾವಿತ್ರಿ. ನಡೆಸಿಕೊಡುತ್ತಾರೆ ಗೋಕಾಕದ ಶ್ರೀ ಈಶ್ವರ್ ಚಂದ್ರ ಎಸ್ ಬೆಟಗೇರಿ ಮತ್ತು ಸಂಗಡಿಗರು.

ಧನ್ಯಳಾಗುತ್ತಿದ್ದೆ ನಮ್ಮ ನಾನಂತೂ ಸಹಿಸಲಮ್ಮ ನಾನಂತೂ ಸಹಿಸಲಮ್ಮ ಈ ರೀತಿ ಚಕ್ರ ನನಗೆ ಬಂದಿಲ್ಲಮ್ಮ ಇವತ್ತು ಯಾಕೆ ಬಂತಮ್ಮ ನನಗೆ ಅಲ್ಲಮ್ಮ ನಿನಗೆ ಚಕ್ರ ಬರೀತಮ್ಮ ನಿಮ್ಮಂಗ ವಯಸ್ಸಿದ್ದಾಗ ನನಗೂ ನಾಲ್ಕು ಚಕ್ರ ಬರ್ತಿದ್ದೇವ ಆಗ ನೀ ಏನ್ ಮಾಡ್ತಾ ಇದ್ದೀಯಮ್ಮವ ಚಕ್ರ ಬರ್ತಾವ ಅಂದ್ರೆ ಒಂದ್ ದೊಡ್ಡ ಮೂಲಿ ಹಿಡ್ಕೊಂಡು ಕಪ್ಪಿಸ್ಬೇಕು ಬಿಡಮ್ಮ ಅಮ್ಮ ಆ ಚಕ್ರ ಎಲ್ಲಿವರೆಗೆ ಬರ್ತಾವಮ್ಮ ಎಲ್ಲಿವರೆಗೆ ಲಗ್ನ ಆಗುತ್ತ ಕಷ್ಟ ಇವ ಆಮೇಲೆ ಲಗ್ನ ಆಗ್ತಿಲ್ಲ ಚಕ್ರ ಪಕ್ಕದಲ್ಲಿ ಎಲ್ಲ ಸೀಟ್ ನೋಡಿ ಏನ್ ಬಿಡಮ್ಮ ನೀನು ಚೇಷ್ಟೆ ಮಾಡದೆ ಮಾಡಮ್ಮ ಅಲ್ಲಮ್ಮ ಅಲ್ಲಿ ನೋಡಿಲ್ಲಮ್ಮ ನಾವು ನಾನು ಆಗಿಂದ ನೋಡಿ ಆ ದೇವಸ್ಥಾನ ಎಷ್ಟು ಸುಂದರವಾಗಿದೆ ನೋಡಮ್ಮ ಈಗಂತೂ ಪೂಜೆ ವೇಳೆ ಆಗಿದೆ ನಾವು ಆ ಪೂಜೆನ ಮುಗಿಸಿಕೊಂಡೆ ಮುಂದೆ ಹೋಗೋಣಮ್ಮ ಹಾಗೆ ಮಾಡುವ ಅಲ್ಲಿ ನಾನು ಹೂವಲ್ಲಿ ತೆಗೆದುಕೊಂಡಿರ್ತೇನಮ್ಮ ಹೂವಲ್ಲಿ ಹರ್ಕೊಂಡು ಬರ್ತೀನಿ ಪತ್ರಿವನ ಸಮೀಪ ಇದೆಯಮ್ಮ ಹೌದು ಬೇಗನೆ ಹೋಗಿ ಪತ್ರಿಯನ್ನು ತೆಗೆದುಕೊಂಡು ಬರಮ್ಮ ಪಸಗನ್ ಹರ್ಕೊಂಡು ಬರ್ತೀನಿ ಹೋಗೋಣಮ್ಮ ಸರಿಯಮ್ಮ ಹೋಗುನು ಬಾಗಲತಿಯೋಗುನು ಬಾಗುನು ಬಾಗಲತಿಯೋಗುನು ಬಾಷ್ಟರ ಹರಿಲಿಕ್ಕೆ ಹೋಗು ಬಾ ದೇವಸ್ಥಾನದ ಬದಿಯಲ್ಲಿ ಯಾರೋ ಪುಣ್ಯ ಪುರುಷರು ಕೈಯಲ್ಲಿ ಹೂವಿನ ಬುಟ್ಟಿ ಹಿಡ್ಕೊಂಡು ಎತ್ ಕಡೆ ಬರ್ತಾ ಇದ್ರಮ್ಮ ಅವರನ್ನು ನೋಡಬೇಕಾದ್ರೆ ರಾಜಪುರುಷನಂತೆ ಕಾಣ್ತಾ ಇದ್ರಮ್ಮ ಅವರು ಬಂದ ಮೇಲೆ ಅವ್ರು ಯಾರು ನೀವು ವಿಚಾರ ಮಾಡ್ಕೊಂಡು ಬರಬೇಕಮ್ಮ ಬಾರಮ್ಮ ಹೋಗಿ ಬರ್ತೀನಿ ಹೋಗಿ ಬರಮ್ಮ ಈಗ ಹಾ ಹೇಳುವಂತ ರೋಲು, ನಾನು ಹೂವಿನ ಒಣಕ್ಕೆ ಹೋಗುತ್ತೇನೆ. ಸ್ವಾಮಿ ತಾವ್ಯಾರು ಮತ್ತು ತಮ್ಮ ಹೆಸರೇನು? ತಾವು ವಾಸ ಮಾಡುತ್ತೇನೆ. ಎಲ್ಲ ಸ್ತ್ರೀ, ನಮ್ಮ ಹೆಸರು ಯಾತಕ್ಕೆ ಬೇಕು? ಇದು ಎಲ್ಲದ ನಮ್ಮ ಪೂರ್ವರತ್ನ ಅಂತ ತಿಳಿದು ನೀನೇನು ಮಾಡುವಿ? ಅಲ್ರಿಯಪ್ಪ, ತಮ್ಮ ಹೆಸರು ಬೇಕಾದ್ರೆ ಕೇಳಿಕೆ ಬಂದಿದ್ರೆ. ಹೀಗೋ ಹೌದ್ರಿ, ನನ್ನ ಹೆಸರು ಸತ್ಯವಾನ ಕುಮಾರ. ನಿಮ್ಮ ಹೆಸರು ಸತ್ಯವಾನ ಕುಮಾರ, ಬಹಳ ಸಂತೋಷ ಆಯ್ತು. ಅಲ್ರಿಯಪ್ಪ, ತಾವು ತಮ್ಮ ತಂದೆಯವರ ಹೆಸರೇನ್ರಿ? ನಮ್ಮ ತಂದೆಯವರ ಹೆಸರು ದುಮ್ಮಸೇಹಿನ ಮಹಾರಾಜರು. ನಿಮ್ಮ ತಾಯಿಯವರ ಹೆಸರು? ಶಾಂತಮತಿಯಾದ ರಮಾದೇವಿಯವರು. ಅಲ್ರಿಯಪ್ಪ, ನಿಮ್ಮ ತಂದೆ ತಾಯಿಗಳು ಹೇಗಿದ್ದಾರೆ ಪಾಯಪ್ಪ? ನಮ್ಮ ತಂದೆ ದುಮ್ಮಸೇನ ಮಹಾರಾಜರು ವಯೋರದ್ದರ ನೇತ್ರ ಹಿರಣ್ಯರಾಗಿರುತ್ತಾರೆ. ಪಿಣ್ಣವ್ರಿ ಮತ್ತೆ ಕುಡ್ರಿಯಪ್ಪ. ಅಲ್ರಿಯಪ್ಪ, ನೀವು ತಾವಿರುವ ಆಸನ ವಾಸಸ್ಥಾನ ಯಾವ್ದ್ರಪ್ಪ ಅಂತ ಕೇಳ್ತಾರೆ. ಈ ಗೋರಾರಣ್ಯದ ಮಧ್ಯದಲ್ಲಿ ಅಲ್ಲೊಂದು ಆಶ್ರಮ ಕಾಣುತ್ತಿದೆಯಲ್ಲ, ಕಾಣ್ತದ್ರಿ? ಹಾ, ಆಶ್ರಮದಲ್ಲಿ ನಾನು ನನ್ನ ತಂದೆ ತಾಯಿಗಳ ಒಳಗೂಡಿ ವಾಸ ಮಾಡುತ್ತಿದ್ದೇನೆ. ನೀವು ನಿಮ್ಮ ತಂದೆ ತಾಯಿ ಕೂಡಿ ವಾಸ ಮಾಡ್ಕೋತಲ್ಲಿದ್ರಿಪ್ಪ? ಹೌದು. ಮತ್ತು ನಿಮ್ಮ ತಂದೆಯವರ ನಿಮ್ಮ ತಂದೆ ತಾಯಿಗಳು ಹೇಗಿದ್ದಾರಪ್ಪ? ಅಪ್ಪ, ನಮ್ಮ ತಂದೆ ತಾಯಿಗಳು ಬಹಳ ಮುಪ್ಪಿನವರು ಇರುತ್ತಾರೆ. ಅವ್ರ ಸೇವಾ ಯಾರು ಮಾಡ್ತಾರೆ? ತಂದೆ ತಾಯಿಗಳ ಸೇವೆ ಬೇರೆ ಯಾರು ಮಾಡಬೇಕು? ಸ್ವತಃ ನಾನೇ ಮಾಡುತ್ತೇನೆ. ನೀವು ಮಾಡ್ತೀರ ಬಹಳ ಅಚ್ಚರಿ ಅನಿಸ್ತದ್ರಿಪ್ಪ. ಇರಲಿ, ರಥ ಪೂಜೆಯನ್ನು ಮಾಡೋದಕ್ಕಾಗಿ ಪತ್ರಿ ಪುಷ್ಪಾದಿಗಳು ಬೇಕಾಗಿದ್ದವು. ನಾನು ಇನ್ನು ಆಶ್ರಮಕ್ಕೆ ಹೋಗುತ್ತೇನೆ. ಹೋಗಿ ಬರ್ತೀರಪ್ಪ, ಹೋಗಿ ಬರೀಪ. ಸವಿತ್ರಮ್ಮ, ಅಮ್ಮ ಹೋಗಿ ಬಂದೇವಾ? ಏನೈತಮ್ಮ ಕಾರ್ಯ? ಸತ್ಯವಾನ ಸತ್ಯವಾನ ಸಂತೋಷಮ್ಮ. ಅವ್ರ ತಂದೆ ಹೆಸರೇನಮ್ಮ? ಅವ್ರ ತಂದೆಯವರ ಸಂತುಮಸೇನ ಮಹಾರಾಜ. ಅವ್ರ ತಾಯಿ ಹೆಸರೇನಮ್ಮ? ರಮಾದೇವಿ ಅತ್ರವಾಹಿವ. ಹೌದಮ್ಮ, ಹೌದ್ರಿ. ನೋಡ್ರಿ, ಅವರು ರಾಜಪುತ್ರ ಅಂತ ಕಾಣ್ತಾ ಇದ್ರಮ್ಮ. ಈ ಘೋರಾರಣ್ಯದಲ್ಲಿ ಇರ್ಲಿಕ್ಕೆ ಏನ್ ಕಾರಣಮ್ಮ ಅವರು? ನೋಡ್ರಿವ ಏನಮ್ಮ, ಅವ್ರ ವೈದ್ಯಗಳು ಬಂದುವ? ಹೌದಮ್ಮ. ಅವ್ರ ರಾಜ್ಯಕ್ಕೆ ಕಸ್ಕೊಂಡ್ರಿವ? ಅವ್ರ ರಾಜ್ಯವೆಲ್ಲ ಹರಣವಾಗಿದ್ದಾರಮ್ಮ. ಹೌದ್ರಿ, ಅವ್ರ ತಂದೆ ತಾಯಿಗಳ ಸೇವೆಯಿಂದ ಯಾರು ಮಾಡ್ತಾ ಇದ್ರಮ್ಮ? ಮತ್ತೆ ಯಾರು ಮಾಡ್ಬೇಕು? ಸತ್ಯವಂದ್ರೆ ಅವ್ರ ಮಾಡ್ತಾರತ್ರಿ. ಹೌದಮ್ಮ, ಅಂದ ಮೇಲೆ ಇಂಥವರ ಸೇವೆಯು ನನಗೆ ಸೇವೆ ಕಾಲನ್ನ ಪೂರ ಪುಣ್ಯವೇ ಸರಿಯಮ್ಮ. ಇವರ ಸೇವೆಯನ್ನು ನಾನು ಸದಾ ಕಾಲದಲ್ಲಿ ಮಾಡ್ತೀನಮ್ಮ. ಯಾಕಮ್ಮ ಹೀಗೆ ಮಾಡ್ತಾರತಿ? ಅಲ್ಲ, ಹೌದ್ರಿ, ನಾವು ರಾಜ್ಯ ಮನೆತನದಿಂದ. ಹೌದಮ್ಮ, ಸಿರಿ ಸಂಪತ್ತಲ್ಲಿ ಬೆಳೆದವರು ರಾಜ್ಯೇಶ್ವರದಲ್ಲಿ ಇದ್ದಾರೆವ. ಹರೇದಮ್ಮ, ನಮ್ ಯುವತಕ್ಕ ಮಂತಾನಲ್ಲ, ಬ್ಯಾಡ ಹಾಗನ್ ಬಿಡಮ್ಮ. ಒಮ್ಮೆ ನಾನು ಮನಸ್ಸಿನಲ್ಲಿ ವರ್ಷದ ಪುರುಷನನ್ನು ಬಿಟ್ಟು ಅನ್ಯ ಪುರುಷನನ್ನು ಯಾವ ಕಾಲಕ್ಕೂ ಲಗ್ನವಾಗುವುದಿಲ್ಲಮ್ಮ. ನಾನು ಲಗ್ನವಾದ್ರೆ ಅವರನ್ನೇ ಆಗತಕ್ಕಳಮ್ಮ. ಇದು ನನ್ನ ಕೊನೆ ನಿರ್ಧಾರ. ನೀ ಅವ್ರನ್ನ ಲಗ್ನ ಆಗ? ಹೌದಮ್ಮ. ನೀ ಅವ್ರನ್ನ ಲಗ್ನ ಆಗುತ್ತಮ್ಮ, ನಿಮ್ಮಿಂದ ವಚನ ಬೇಕು ನೋಡ್ರಿ. ನನ್ನಿಂದ ಆಗತ್ತಿನ? ಹೌದು. ಮತ್ತು ಶ್ರೀ ಗಜಾನನ ಆಗಿಸಬೇಕೇವ ಅಮ್ಮ? ಶ್ರೀ ಗಜಾನರಾಣಿ ಸೂರ್ಯಚಂದ್ರನಾಣೇವಾ? ಸೂರ್ಯಚಂದ್ರರಾಣಿ. ನಿಮ್ಮ ಮಾತಾ ಪಿತ್ರ ನಾಣೇವಾ? ಭೂದೇವಿಯ ಆಣಿ. ನನ್ನ ಮಾತಾ ಪಿತರಾಣಿ. ನಾಲ್ಕದು ಸತ್ಯವಾನ ಸಲವಾಗಿ ಪುಣ್ಯ ಪುರುಷ ಸತ್ಯವಾನ ಸಲವಾಗಿ ಅಮ್ಮ. ಅಮ್ಮ, ನಿನ್ನಾನೆ ಕೊಡ್ಬೇಕು? ನಿನ್ನಾನೆ ಕೊಟ್ಟೆ. ಏನು ಇದಲ್ಲದೆ ನನ್ನ ಕೊರಳ ಕೊಟ್ಟೇನಮ್ಮ. ಅಪ್ಪ ಅಜರು ಹೇಳಿ ನನ್ನ ಲಗ್ನದ ಕಾರ್ಯವನ್ನು ಮಾಡಿಸುವ ಭಾರ ನಿನ್ನೇ ಕೂಡಿದೆಯಮ್ಮ. ಅಂದಾಯ್ತಮ್ಮ. ಮಹಾರಾಜ ಆನಂದವಾಯಿತು ಎನಗಿದಿನ, ಆನಂದವಾಯಿತು ಎನಗಿದಿನ, ಮನ ಕಾನಂದ ಮನ ಕಾನಂದವಾಯಿತು ಎನಗಿದಿನ, ವಚನ ನಾನು ತಂದೆಗೆ ನೀಡಿದ ವಚನ ಪೂರ್ಣವಾಯಿತು ಕೇಳುವಾಯಿರಿನ. ನಮ್ಮ ತಂದೆಗೆ ನೀಡಿದ ವಚನ, ನಮ್ಮ ತಂದೆಗೆ ನೀಡಿದ ವಚನ ಪೂರ್ಣವಾಯಿತು ಕೇಳ ಮನೀನ. ಆನಂದವಾಯಿತು ಎನಗಿದಿನ, ಆನಂದವಾಯಿತು ಎನಗಿದಿನ, ಮನ ಕಾನಂದ ಮನ ಕಾನಂದವಾಯಿತು ನನಗಿದಿನ. ವಚನ ನಾನು ತಂದೆಗೆ ನೀಡಿದ ವಚನ ಪೂರ್ಣವಾಯಿತು ಕೇಳುವಾಯಿರಿನ. ನಮ್ಮ ತಂದೆಗೆ ನೀಡಿದ ವಚನ, ನಾನು ತಂದೆಗೆ ನೀಡಿದ ವಚನ ಪೂರ್ಣವಾಯಿತು ಕೇಳುವ. ಆನಂದವಾಯಿತು ಎನಗಿದಿನ, ಆನಂದವಾಯಿತು ಎನಗಿದಿನ, ಮನ ಕಾನಂದ ಮನ ಕಾನಂದವಾಯಿತು ಎನಗಿದಿನ. ಆನಂದವಾಯಿತು ಮನ ಕಾನಂದವಾಯಿತು ಮನ ಕಾನಂದ.